ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 85%. ಬೀದರ್, ವಿಜಯಪುರ ಮತ್ತು ನೆರೆಯ ಜಹೀರಾಬಾದ್ಗಳಲ್ಲಿ 90%. ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 80% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ಕೆಲವು ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ತಜ್ಞವಾಣಿ ತೋಟಗಾರಿಕಾ ಬೆಳೆಗಳಲ್ಲಿ ನರ್ಸರಿಯ ಪ್ರಾಮುಖ್ಯತೆ ಬಗ್ಗೆ ಡಾಕ್ಟರ್ ಮಹಾಂತೇಶ್ ಜೋಗಿಯವರೊಂದಿಗೆ ನಡೆಸಿದ ಸಂದರ್ಶನದ ಮರುಪ್ರಸಾರ. ಈಗ ಕೇಳೋಣ ತಜ್ಞವಾಣಿ. ತಜ್ಞವಾಣಿ ರೈತ ಬಂದರಿಗೆಲ್ಲ ನಮಸ್ಕಾರ. ಇನ್ನೊಂದ್ ಜೊತೆಗೆ ಫೋನ್ ಲೈನ್ ಮೇಲೆ ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಮಹಾಂತೇಶ್ ಜೋಗಿ ಅವರದರ ಅವರನ್ನ ಮಾತಾಡಿಸಿ ಈ ಒಂದು ತೋಟಗಾರಿಕಾ ಬೆಳೆಯೊಳಗ ನರ್ಸರಿಯ ಮಹತ್ವ ಏನದ, ನರ್ಸರಿಯನ್ನ ಯಾವ ರೀತಿ ಮಾಡಿಕೊಳ್ಬೇಕು, ಅದರಿಂದ ಏನೆಲ್ಲ ಅನುಕೂಲತೆಗಳು ಆಗ್ತಾವ, ಯಾವ ರೀತಿ ನಾವು ಖರ್ಚನ್ನ ಕಡಿಮೆ ಮಾಡಬಹುದು ಅಂತೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ನಮಸ್ಕಾರ ಡಾಕ್ಟರ್ ಮಹಾಂತೇಶ್ ಜೋಗಿ ಅವರೇ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಈಗ ಈ ಒಂದು ತೋಟಗಾರಿಕಾ ಬೆಳೆಯೊಳಗ ವಿಶೇಷವಾಗಿ ನರ್ಸರಿಯನ್ನ ಹಾಕಿ ಬೆಳೆಗಳನ್ನ ಬೆಳೆದ್ರೆ ಬಹಳ ಲಾಭದಾಯಕ ಆಗ್ತದೆ ಅಂತ ಹೇಳ್ತಿರ್ತಾರೆ, ಅದಕ್ಕೆ ಯಾವ ರೀತಿ ಲಾಭಗಳು ಆಗ್ತಾವ ಅಂತ ಸ್ವಲ್ಪ ನೀವು ಹೇಳ್ತೀರಿ? ಹಾ ಸರ್, ನರ್ಸರಿ ಇದು ಒಂದು ಸಸ್ಯ ಮನೆ ಅಂತ ನಾವು ಹೇಳ್ಬಹುದು. ಅಂದ್ರೆ ಇದರಲ್ಲಿ ತೋಟಗಾರಿಕೆ ಬೆಳೆಗಳ ಹಣ್ಣು ಬೆಳೆಗಳನ್ನು ಬೆಳಿಬಹುದು, ಮತ್ತೆ ತರಕಾರಿ ಬೆಳೆಗಳು ಮತ್ತು ಪುಷ್ಪ ಕೃಷಿ ಅಂತ ಇರುತ್ತ, ಅದನ್ನು ನಾವು ಈ ನರ್ಸರಿಯಲ್ಲಿ ನಾವು ಬೆಳೆಯಬಹುದಾಗಿದೆ ಸರ್. ರೈತರಿಗೆ ನಾರ್ಮಲ್ ಆಗಿ ಹಳೆ ಮೆಥಡ್ಸ್ ಬಿಟ್ಟು ಈ ಹೊಸ ಮೆಥಡ್ ಗಳನ್ನು ನಾವು ಫಾಲೋ ಅಪ್ ಮಾಡಬಹುದು ಸರ್ ಇದರಲ್ಲಿ. ಅಂದ್ರೆ ಸರ್, ಈಗ ಡೈರೆಕ್ಟ್ ಬಿತ್ತೋದಕ್ಕಿಂತ ನರ್ಸರಿ ಒಳಗ ನಾವು ಬೀಜಗಳನ್ನ ಹಾಕಿದಾಗ ಅದರಿಂದ ಏನ್ ಸಸಿಗಳು ಬರ್ತಾವಲ್ರಿ, ಆ ಸಸಿಗಳಿಗೆ ಏನಾದ್ರೂ ಹೆಚ್ಚಿನ ಲಾಭ ಸಿಗ್ಲಿಕ್ಕೆ ಸಾಧ್ಯತೆ ಅಂತಾರೇನು? ಹಾ, ಖಂಡಿತ ಹೌದು ಸರ್. ಡೈರೆಕ್ಟ್ ಬಿತ್ತೋದ್ರಿಂದ ಮೊಳಕೆ ಪ್ರಮಾಣದಲ್ಲಿ ಕಡಿಮೆ ಆಗಬಹುದು ನಾರ್ಮಲಿ, ಬಟ್ ಈ ನರ್ಸರಿಯಲ್ಲಿ ನಾವು ಬೆಳೆತಕ್ಕಂತ ತರಕಾರಿ ಬೀಜಗಳಿಂದ ಒಳ್ಳೆಯ ಸದೃಢವಾದ ಮತ್ತು ಸ್ಟ್ರಾಂಗ್ ಆಗಿರತಕ್ಕಂತಹ ಸಸಿಗಳನ್ನು ನಾವು ಪಡೆಯಬಹುದಾಗಿದೆ ಸರ್. ಇದರಿಂದ ನಮಗೆ ಒಳ್ಳೆಯ ಗುಣಮಟ್ಟದ ಸಸಿಗಳನ್ನು ಪಡೆಯಲು ಹೆಲ್ಪ್ ಆಗುತ್ತೆ ಸರ್ ಇದರಿಂದ ನಮ್ಗೆ. ಹಂಗಾದ್ರೆ ಮಹಾಂತೇಶ್ವರ, ಈಗ ನರ್ಸರಿ ಒಳಗ ಯಾವ್ಯಾವ ತರಕಾರಿ ಸಸಿಗಳನ್ನ ನಾವು ಬೆಳಿಲಿಕ್ಕೆ ಸಾಧ್ಯದ ಅಥವಾ ನೀವು ಶಿಫಾರಸು ಮಾಡ್ತೀರಿ? ಸರ್, ಸಾಮಾನ್ಯವಾಗಿ ನರ್ಸರಿಯಲ್ಲಿ ತರಕಾರಿ ಬೆಳೆಗಳಾದ ಟೊಮ್ಯಾಟೊ, ಮೆಣಸಿನಕಾಯಿ, ಬದನೆ ಮತ್ತು ಕುಂಬಳ ಜಾತಿಯ ಸಸಿಗಳಾದ ಕುಕುಂಬರ್, ಸೌತೆಕಾಯಿ ಮತ್ತು ಕಲ್ಲಂಗಡಿ, ಬೇಸಿಗೆ ಕಾಲದಲ್ಲಿ ಕಲ್ಲಂಗಡಿಯನ್ನು ನಾವು ನರ್ಸರಿಯಲ್ಲಿ ಬೆಳೆಯಬಹುದು ಸರ್. ಇದರಿಂದ ನಮಗೆ ಒಳ್ಳೆಯ ಗುಣಮಟ್ಟದ ಮತ್ತು ಸದೃಢವಾದ ಸಸಿಗಳನ್ನು ನಮಗೆ ಸಿಗುತ್ತೆ ಸರ್. ಕಂಪೇರ್ ಟು ನಾವು ಏರು ಮಡಿಗಳನ್ನು ಮಾಡಿರ್ತೇವೆ ಅದರಲ್ಲಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಂದು ಸದೃಢವಾದ ನಮಗೆ ಸಸಿಗಳು ಸಿಗುತ್ತವೆ ಸರ್. ಇದರಿಂದ ಒಳ್ಳೆ ಅಡ್ವಾಂಟೇಜ್ ಸರ್ ನರ್ಸರಿಯಿಂದ. ಅಂದ್ರೆ ನರ್ಸರಿ ಒಳಗ ಆರೋಗ್ಯಯುತವಾಗಿರುವಂತಹ ಸದೃಢವಾಗಿರುವಂತಹ ಸಸಿಗಳನ್ನ ಸಿಗ್ಲಿಕ್ಕೆ ಸಾಧ್ಯ ಅಂತ ನೀವು? ಹೌದು ಸರ್, ರೋಗ ಮುಕ್ತ ಸಸಿಗಳನ್ನು ನಾವು ಪಡಿಬಹುದು ಸರ್ ಇದರಲ್ಲಿ. ಹಂಗಂದ್ರೆ ಸರ್, ಈಗ ನರ್ಸರಿ ಒಳಗ ಸಸಿಗಳನ್ನ ಬೆಳೆಸಲಿಕ್ಕೆ ಬೇಕಾಗುವಂತ ಪಾಟಿಂಗ್ ಮೀಡಿಯಾ ಅಂತಾರಲ್ಲ? ಹೌದು ಸರ್. ಹಂಗಂದ್ರೆ ಏನಂತಾರೆ ಅದು? ಆ ಪಾಟಿಂಗ್ ಮೀಡಿಯಾ ನಾರ್ಮಲ್ ಹಳೆ ಪದ್ಧತಿಯಲ್ಲಿ ರೈತರು ಮಣ್ಣಿನಿಂದ ಏರ್ ಮಡಿ ಮಾಡಿ ಮಣ್ಣಲ್ಲಿ ನಾವು ಬೀಜಗಳನ್ನು ಹಾಕ್ತಿದ್ರು ಸರ್. ಬಟ್ ಇವಾಗ ಪಾಟಿಂಗ್ ಮೀಡಿಯಾ ಅಂತೇಳಿ ಕೋಕೋಪಿಟ್, ಇದು ಒಂದು ತೆಂಗಿನ ಪದಾರ್ಥ, ತೆಂಗಿನ ನಾರಿನಿಂದ ಜುಟ್ ಅಂತೇವಲ್ಲ ಸರ್ ನಾವು ಸಾಮಾನ್ಯವಾಗಿ, ಆ ಜುಟ್ಟಿಂದ ನಾವು ಅದನ್ನ ಕ್ರಷ್ ಮಾಡಿ ಆ ಜುಟ್ಟನ್ನ ಕೋಕೋಪಿಟ್ ಆಗಿ ಪರಿವರ್ತನೆ ಆಗುತ್ತೆ ಸರ್. ಅದು ಅದರಿಂದ ನಾವು ಕೋಕೋಪಿಟ್ ಅನ್ನ ನಾವು ಪಾಟಿಂಗ್ ಮೀಡಿಯಾ ಆಗಿ ಯೂಸ್ ಮಾಡಬಹುದು, ರೂಟಿಂಗ್ ಮೀಡಿಯಾ ಆಗಿ ಸಸಿಗಳಿಗೆ ಹೆಲ್ಪ್ ಆಗುವ ತರ ಒಂದು ಮಾಹಿತಿ ಸಿಗುತ್ತೆ ಸರ್ ಕೋಕೋಪಿಟ್ ಅಲ್ಲಿ. ಅಂದ್ರೆ ಈಗ ಈ ಕೋಕೋಪಿಟ್ ನಮ್ ರೈತರಿಗೆ ಮಾರ್ಕೆಟ್ ನ ಸಿಗ್ತಂತಾನೆ ಹೆಂಗ್ರೆ? ಹೌದು ಸರ್, ಕೋಕೋಪಿಟ್ ಅವಶ್ಯಕವಾಗಿ ಬೀಜ ಮತ್ತು ಗೊಬ್ಬರದ ಅಂಗಡಿಗಳಲ್ಲಿ ಕೋಕೋಪಿಟ್ ಸಿಗುತ್ತೆ. 5 ರೂಪಾಯಿ ಕೆಜಿಗೆ, 1 ಕೆಜಿಗೆ 5 ರೂಪಾಯಿ ಬರುತ್ತಾರೆ ಕೋಕೋಪಿಟ್ ತಗೊಂಡು ನಾವು ನರ್ಸರಿಗೆ ಉಪಯೋಗಿಸಬಹುದು. ಅಂದ್ರೆ ಅಂತ ಪರಿ ಕಾಸ್ಟ್ಲಿ ಏನಿಲ್ಲ ಅಂದಂಗೈತಿ ಕೋಕೋಪಿಟ್? ಇಲ್ಲ ಸರ್, ಸರ್ 5 ರೂಪಾಯಿ ಕೆಜಿ ಸಿಗುತ್ತೆ ಸರ್, ಜಾಸ್ತಿ ಏನ್ ಕಾಸ್ಟ್ಲಿ ಇಲ್ಲ ಸರ್ ಇದು, ಸಾಮಾನ್ಯವಾಗಿ ತರಬಹುದು ಸರ್ ಇದು. ಅಂದ್ರೆ ಸರ್, ಈಗ ನೀವು ಆಗಲೇ 2-3 ಸಲ ಹೇಳಿದ್ರಿ ಏರು ಮಡಿ ಅಂತೇಳಿ, ನಮ್ಮ ರೈತರು ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತ ಸಸಿಗಳನ್ನ ತಯಾರು ಮಾಡ್ಲಿಕ್ಕೆ. ಹಂಗಾದ್ರೆ ಏರುಮಡಿ ಮತ್ತ ಈ ಒಂದು ನರ್ಸರಿ ಇದ್ರೊಳಗೆ ಏನ್ ವ್ಯತ್ಯಾಸ ಅದ? ನರ್ಸರಿ ಒಳಗೆ ಏನೆಲ್ಲ ಆಗ್ತದೆ, ಏರುಮಡಿ ಒಳಗೆ ಏನೆಲ್ಲ ಇರ್ತದಂತ್ರಿ? ಸರ್, ನಾರ್ಮಲಿ ಒಂದು ಎಕರೆಗೆ ಏರುಮಡಿಗಳನ್ನ 10-12 ಏರುಮಡಿಗಳನ್ನ ನಾವು ನಾರ್ಮಲಿ ಹಳ್ಳಿ ಭಾಷೆಯಲ್ಲಿ ಒಂದು ಗಂಗಾಳ ಮಡಿ ಅಂತ ಮಾಡ್ತಿದ್ರು ಸರ್ ಹಳೆ ಕಾಲದಲ್ಲಿ. ಆ ಮಡಿಗಳಿಂದ ನಾವು ಅಲ್ಲಿ ಎಕ್ಸಾಂಪಲ್ ಟೊಮ್ಯಾಟೊ ಅಥವಾ ಬದನೆಕಾಯಿ, ಮೆಣಸಿನಕಾಯಿ ಮತ್ತು ಉಳ್ಳಾಗಡ್ಡಿ ಬೀಜಗಳನ್ನ ಅಲ್ಲಿ ನಾವು ಅಂದ್ರೆ ಶೋಯಿಂಗ್ ಮಾಡ್ತೀವಿ ಸರ್, ಬೀಜ ಬಿತ್ತಿದ್ರು ಸರ್ ಅಲ್ಲಿ ಕೈಯಿಂದ. ಆದ್ರೆ ಈ ನರ್ಸರಿ ಟೆಕ್ನಾಲಜಿ ಅಂದ್ರೆ ಹೊಸ ಟೆಕ್ನಾಲಜಿಯಿಂದ ಪ್ರೋಟ್ರೇ ಅಂತ ಬರುತ್ತೆ ಸರ್, ಪ್ರೋಟ್ರೇ. ಇದರಲ್ಲಿ 74-98 ಸೆಲ್ಸ್ ಇರ್ತಾವ ಸರ್, ಹೋಲ್ಸ್ ಇರ್ತಾವ. ಈ ಹೋಲ್ ಅಲ್ಲಿ ನಾವು ಪ್ರತಿಯೊಂದು ಹೋಲಿಗೆ ಕೋಕೋಪೀಟ್ ಹಾಕಿ ಅದ್ರಲ್ಲಿ ಪ್ರತಿಯೊಂದು ಹೋಲಿಗೆ ನಾವು ಒಂದೊಂದು ಬೀಜವನ್ನು ಹಾಕ್ಬೇಕು ಸರ್. ಅಂದ್ರೆ ಮೊದಲ ನರ್ಸರಿಗೆ ಮೊದಲ ಪೋರ್ಟ್ರೇ ಬೇಕು ಅದಕ್ಕೆ? ಹಾ, ಪ್ರೋಟ್ರೇ ಬೇಕು ಸರ್, ಪ್ರೋಟ್ರೇ ಮತ್ತೆ ಕೋಕೋಪೀಟ್ ಪಾಟಿಂಗ್ ಮೀಡಿಯಾ ಬೇಕು ಸರ್. ಅಂದ್ರೆ ಪ್ರೋಟ್ರೇ ಒಳಗಡೆ ಕೋಕೋಪೀಟ್ ಹಾಕಬೇಕು? ಹೌದ್ ಸರ್, ಕೋಕೋಪೀಟ್ ಇದು ಅಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಹೆಲ್ಪ್ ಮಾಡುತ್ತೆ ಸರ್, ಮತ್ತು ಬೀಜಗಳ ನಡುವೆ ಕಾಂಪಿಟೇಷನ್ ಅಂತೀವಲ್ಲ ಸರ್ ನಾವು, ಅದಕ್ಕೆ ಕಡಿಮೆ ಆಗುತ್ತೆ ಸರ್. ಇದರಲ್ಲಿ ಸದೃಢವಾದ ಗುಣಮಟ್ಟದ ಸಸಿಗಳನ್ನು ಪಡೆಯಲು ಹೆಲ್ಪ್ ಆಗುತ್ತೆ ಸರ್. ಅಂದ್ರೆ ಒಂದು ಸೆಲ್ಸ್ಗೆ ಒಂದೇ ಬೀಜವನ್ನು ಹಾಕಿದ್ರಿಂದ ನಮಗೆ ಅಲ್ಲಿ ಎಕ್ಸಾಂಪಲ್ ಬಿಟ್ವೀನ್ ದ ಸಸಿಗಳಿಗೆ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಸರ್. ಹೀಗಾಗಿ ನಮಗೆ ಒಂದು ಸದೃಢವಾದ ಸಸಿಗಳು ಬರ್ತದೆ ಸರ್, ಗುಣಮಟ್ಟದ ಸಸ್ಯಗಳು ಬರ್ತದೆ ಸರ್. ಅಂತಂದ್ರೆ ಈಗ ಪ್ರೋಟ್ರೇ ಒಳಗಡೆ ಏನು ನಾವು ಬೀಜಗಳನ್ನ ಹಾಕ್ತಾರೆ ರೈತರು? ಎಸ್ ಸರ್. ಆಮೇಲೆ ಏರುಮಡಿ ಒಳಗೂ ಹಾಕ್ತಿರ್ತಾರೆ, ಕೈಯಿಂದ ಇದು ಮಾಡಿ ಸಾಲೆ ಒಳಗೆ ಹಾಕ್ತಿರ್ತಾರೆ. ಪ್ರಮುಖವಾಗಿ ವ್ಯತ್ಯಾಸ ಏನಾಗ್ತಂತ್ರಿ ಎರಡರೊಳಗೆ? ಪ್ರೋಟ್ರೇಯಲ್ಲಿ ರೋಗ ಮತ್ತು ಕೀಟನಾಶಕಗಳದ್ದು ಕಡಿಮೆ ಆಗುತ್ತೆ ಸರ್. ಬಟ್ ಇಲ್ಲಿ ನಾವು ಏರುಮಡಿಯಲ್ಲಿ ನಾವು ವಾತಾವರಣದ ಒಂದು ಕ್ಲೈಮೇಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವಲ್ಲ ಸರ್, ಹೊರಗಡೆ ಇರುತ್ತೆ. ಇದು ಪ್ರೋಟ್ರೇ ಅಂದ್ರೆ ನರ್ಸರಿಯಲ್ಲಿ ಪ್ರೊಟೆಕ್ಟೆಡ್ ಇರುತ್ತೆ ಸರ್. ಇದು ಅಂದ್ರೆ ಮ್ಯಾಲೊಂದು ಇದು ಹಾಕಿರ್ತಾರ, ಹೊದಿಕೆ ಇರುತ್ತೆ ಸರ್, ನೆಟ್ ಅಂತ ಮೆಸ್ ಅಂತ ಇರ್ತೇವಲ್ಲ ಸರ್, ಹೌಸ್ ತರ ಹೊದಿಕೆ ಇರುತ್ತೆ. ಇದರಲ್ಲಿ ಮಳೆ ಮತ್ತು ಗಾಳಿಯಿಂದ ಏನಾದರೂ ತೊಂದರೆಗಳು ಬಂದ್ರು ನಾವು ಪ್ರೊಟೆಕ್ಟ್ ಮಾಡಬಹುದು ಇಲ್ಲಿ ಪ್ರೋಟ್ರೇ ಅಥವಾ ನರ್ಸರಿಯಲ್ಲಿ. ಬಟ್ ಇಲ್ಲಿ ಏರು ಮಡಿಗಳಿಂದ ಅಂದ್ರೆ ಇಲ್ಲಿ ನಾರ್ಮಲ್ ಆಗಿ ಜಾಸ್ತಿ ಮಳೆ ಆದ್ರೆ ಕೊಚ್ಕೊಂಡು ಹೋಗ್ಬಿಡ್ತಾವ ಸರ್ ಸಸಿಗಳು. ಹೌದು, ಈ ತರ ಇಂದ ಪ್ರಾಬ್ಲಮ್. ಮತ್ತೆ ಇನ್ನೊಂದು ಏರು ಮಡಿಗಳಲ್ಲಿ ಬೇರುಕೊಳೆ ರೋಗ, ನಾವು ಡ್ಯಾಂಪಿಂಗ್ ಅಪ್ ಅಂತ ಕರಿತೇವೆ ಸರ್, ಇದರಿಂದ ಸಸ್ಯಗಳಲ್ಲಿ ಲಕ್ಷಣ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೇವೆ ಸರ್. ಕಂಪೇರ್ ಟು ನರ್ಸರಿ ಏರು ಮಡಿ ಲಾಸ್ ಜಾಸ್ತಿ ಆಗ್ತದೆ ಸರ್. ಅಂತಂದ್ರೆ ಅಂದ್ರೆ ಪ್ರೋಟ್ರೇ ಒಳಗಡೆ ಒಂದು ರೋಗಗಳ ಬಾಧೆ ಕಡಿಮೆ ಆಗ್ತದೆ ಅಂತ ಅಲ್ಲಿ ನೀವು? ಹೌದು ಸರ್, ಖಂಡಿತ ಕಡಿಮೆ ಆಗುತ್ತೆ ಸರ್. ಮತ್ತೆ ಕೀಟಗಳ ಬಾಧೆನು ಏನಾದ್ರೂ ಬಂದ್ರೆ ಈ ಪ್ರೋಟ್ರೇ ಒಳಗೆ ಯಾವ ರೀತಿ ಒಂದು ನಿರ್ವಹಣೆ ಮಾಡ್ಬೇಕಂತ್ರಿ? ಹಾ, ಕೀಟ ಬಾಧೆಗಳು ನಾರ್ಮಲಿ 20 μ ಮೆಸ್ ಇರುತ್ತೆ ಸರ್ ಇದರಲ್ಲಿ ನರ್ಸರಿಯಲ್ಲಿ. ಇದರಿಂದ ಕೀಟಗಳು ಬಾಧೆ ಕಡಿಮೆ ಆಗುತ್ತೆ, ಯಾಕಂದ್ರೆ ಅವಕ್ಕೆ ಬಾರ್ಡರ್ ಸುತ್ತಲೂ ಪಾಲಿಯೋಸ್ ಅಥವಾ ನೆಟ್ಟರ್ ಸುತ್ತಲೂ ನಾವು ಬಾರ್ಡರ್ ಕ್ರಾಪ್ ಆಗಿ ನಾವು ಸೊಗಸಿ ಡ್ಯಾಂಚ ಅಂತ ಇರುತ್ತಲ್ಲ ಸರ್, ಅದನ್ನ ನಾವು ಬಾರ್ಡರ್ ಕ್ರಾಪ್ ಹಾಕಿದ್ರಿಂದ ನಮಗೆ ಈ ಮಿಡತೆಗಳ ಕಾಟ ಅಥವಾ ಏನಂತಾರೆ ಇವು ಯಾವ್ದಾದ್ರು ಮೈಟ್ಸ್ ಅಪಿಡ್ಸ್ ಏನು ಸಸ್ಯ ಏನು ಅಂತಾರಲ್ಲ ಸರ್, ಈ ತರ ಕೀಟಗಳನ್ನ ತಡೆಗಟ್ಟಲು ನಮಗೆ ಒಂದು ಒಳ್ಳೆಯ ಮಾರ್ಗ ಸರ್ ಇದು ನರ್ಸರಿ. ಅಂದ್ರೆ ಈಗ ನರ್ಸರಿ ಒಂದ್ರ ಬಾಜು ಒಂದ್ ಇಡಬಹುದು, ಹೆಂಗ್ ಜೋಡಿಸ್ಬೇಕು ಹೆಂಗ ಸರ್ ನರ್ಸರಿ ಒಳಗೆ ಪ್ರೋಟ್ರೇಗಳನ್ನ? ಪ್ರೋಟ್ರೇ ಸರ್ ನಾರ್ಮಲಿ 98 ಸೆಲ್ಸ್ ಇರ್ತದೆ ಸರ್, ನಾರ್ಮಲಿ ಅರೌಂಡ್ ಒಂದು 2-2 ಗ್ಯಾಪ್ ಇಡ್ಬೇಕು ಸರ್ ಇದನ್ನು. ಪ್ರೋಟ್ರೇ ಒಂದು 10 ಬಾಟ್ ಸರ್, ಇದು 2-2 ನಾವು ನೀರ ಹಾಕ್ಲಿಕ್ಕೆ ಅನುಕೂಲವಾಗಂಗ ನಾವು ನೋಡ್ಕೋಬೇಕು ಸರ್ ಇದನ್ನ. ಬೆಡ್ ಮಾಡ್ಕೊಂಡು ಅಥವಾ ನಾವು ನಾರ್ಮಲಿ ಸ್ಟ್ಯಾಂಡ್ ಅಪ್ ಟು ನಮ್ಗೆ ಆರಾಮ್ಸೆ 1 ಸ್ಟ್ಯಾಂಡ್ ಮಾಡ್ಕೊಂಡು ಆ ಸ್ಟ್ಯಾಂಡ್ ಅಲ್ಲಿ ನಾವು ನರ್ಸರಿ ಟ್ರೇಗಳನ್ನ ಇಡಬಹುದು ಸರ್, ಪ್ರೋಟ್ರೇಗಳು ಇಡಬಹುದು, ನೀರ್ ಹಾಕ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗ್ಲಿಕ್ಕೆ ಅವ್ರ ಟ್ರೇಗಳನ್ನ ಇಡಬಹುದು ಸರ್ ನಾವು. ಅಂದ್ರೆ ಈಗ ಒಂದು ಉದಾಹರಣೆಗೆ ರೀ, ಒಂದು ಟೊಮ್ಯಾಟೊ ನರ್ಸರಿ ಮಾಡಬೇಕು ಅಂತಂದ್ರ ಒಂದ್ ಎಕರೆಗೆ ಎಷ್ಟು ಪ್ರೋಟ್ರೇಗಳು ಬೇಕಾಗ್ತವೆ? ನಾರ್ಮಲಿ 1 14,000 ಸಸಿಗಳು ಬೇಕು ಸರ್, 12,000-14,000 ಸಸಿಗಳು ಬೇಕು ಸರ್. ಒನ್ ಟ್ರೇ ನಾರ್ಮಲಿ 100 ಸಸಿಗಳು ಸಿಗ್ತಾವ ಸರ್, 98 ಸಸಿಗಳು ಸಿಗ್ತಾವ ಸರ್. ಅಂದ್ರೆ ಬಹಳ ಬೇಕಾಗ್ತಾವ ಸರ್ ಪ್ರೋಟ್ರೇಗಳು? ಹೌದ್ ಸರ್, ಬಟ್ ಸಸಿಗಳು ನಿಮ್ಗೆ ಇಲ್ಲಿ ಹೈಬ್ರಿಡ್ ಸೀಡ್ಸ್ ಬಹಳ ಕಾಸ್ಟ್ಲಿ ಇರುತ್ತೆ ಸರ್ ಹೈಬ್ರಿಡ್ ಸೀಡ್ಸ್, ಇದರಿಂದ ನಾವು ಪ್ರೋಟ್ರೇಯಲ್ಲಿ ಮಾಡೋದ್ರಿಂದ ಡ್ಯಾಮೇಜ್ ಕಡಿಮೆ ಆಗುತ್ತೆ ಸರ್. ಅಂದ್ರೆ ಸೀಡ್ಲಿಂಗ್ ಮಾರ್ಟಾಲಿಟಿ ಅಂತ ಕರಿತೇವೆ, ಸೀಡ್ ಅಂದ್ರೆ ಆಯ್ತು ಅಥವಾ ಸಾಯಿರ ಸೀಡ್ ಸಾಯ್ತು ಹೋಗ್ತಾ ಸರ್, ಕೊಳೆ ರೋಗ ಬರುತ್ತೆ ಮತ್ತೆ ಕುತ್ತಿಗೆ ರೋಗ ಬರುತ್ತೆ ಸರ್ ನಾರ್ಮಲ್ ಸೀಡ್ಲಿಂಗ್ಸ್ ಅಲ್ಲಿ ಬೀಜಗಳಲ್ಲಿ. ಈ ತರ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರೋಟ್ರೇ ಒಂದು ಒಳ್ಳೆ ಉಪಾಯ ಇದು ಸರ್. ಅಂದ್ರೆ ಒಂದ್ ಲೆಕ್ಕ ಏನ್ ಅದನ್ನ ಸರ್, ಒಂದ್ ಎಕರೆಗೆ ಎಷ್ಟು ಪ್ರೋಟ್ರೇಗಳಲ್ಲಿ ನಾವು ಬೀಜಗಳನ್ನ ಹಾಕ್ಬೇಕಾಗ್ತದ ಅಂತೇಳಿ? ನಾರ್ಮಲಿ 1 ಸರ್, ಅಂದ್ರೆ 100 ಅಂತಂದ್ರೆ ಆ ಲೆಕ್ಕದ ಮೇಲೆ ನಮ್ಮ ರೈತರು ಮಾಡ್ಕೊಳ್ಬೇಕಂತ ತರಬೇಕು ಸರ್. ಹೌದ್ ಸರ್. ಅಂತಂದ್ರೆ ಈ ಪ್ರೋಟ್ರೇ ಬಹಳ ಕಾಸ್ಟ್ಲಿ ಇರ್ತಾವ ಹೆಂಗ್ರಿ ಮತ್ತೆ?

ಅಂತಂದ್ರೆ ಇಂಥದ್ದು ಏನಾದ್ರೂ ನಮ್ಮ ರೈತರು ಮಾಡ್ಬೇಕಂತಂದ್ರೆ ಒಂದು 7-8 ಜನ ಒಂದು ಗುಂಪು ಮಾಡ್ಕೊಂಡು ಹೋದ್ರೆ ಅವ್ರಿಗೆ ತರಬೇತಿ ಕೊಡ್ಲಿಕ್ಕೆ ಇನ್ಕೂ ಅನುಕೂಲ ಆಗ್ತದೆ. ಹಾ ಎಸ್ ಸರ್, ಒಂದು 8-10 ಜನ ಬಂದ್ರೆ ನಾವು ಆರಾಮ್ಸೆ ತರಬೇತಿಯನ್ನು ನಾವು ರೆಡಿ ಮಾಡ್ಕೋತೀವಿ ಸರ್. ಅಂತಂದ್ರೆ ಮಹಂತೇಶ್ವರ, ಈಗ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರೋ ರೈತರು ಅಥವಾ ಯುವಕರು ಯುವತಿಯರು ನಿಮ್ ಜೊತೆಗೆ ಮಾತಾಡ್ಬೇಕು, ಇನ್ನ ಒಂದು ಹೆಚ್ಚಿನ ಮಾಹಿತಿ ತಗೊಳ್ಬೇಕು ಅಂತಂದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ತಾರೆ? ಎಸ್ ಸರ್, 810-8104-5453-8733. ರೈತ ಬಂದರೆ ಡಾಕ್ಟರ್ ಮಹಂತೇಶ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 810-05-45-3873. ಈ ಮೊಬೈಲ್ ನಂಬರ್ ನೀವು ಫೋನ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಮಾಡ್ಕೊಳ್ಬಹುದು, ಆಮೇಲೆ ಅವ್ರ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಬಹುದು. ಇದುವರೆಗೆ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ರಂತ ಡಾಕ್ಟರ್ ಮಹಂತೇಶ್ ಜೋಗಿ ಅವರಿಗೆ, ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ತನಕ ತೋಟಗಾರಿಕಾ ಬೆಳೆಯಲ್ಲಿ ನರ್ಸರಿಯ ಪ್ರಾಮುಖ್ಯತೆ ಈ ವಿಷಯವಾಗಿ ಡಾಕ್ಟರ್ ಮಹಂತೇಶ್ ಜೋಗಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಭರತ್, ಸೈನ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ಯಾ? ಹೌದು ವರುಣ್. ಅದ್ ಹೇಗೆ ಇಷ್ಟು ಬೇಗ ಕಂಪ್ಲೀಟ್ ಮಾಡಿದೆ ಭರತ್? ವರುಣ್, ಅಂಚೆ ಚೀಟಿ ಸಂಗ್ರಹಣೆ ನನ್ನ ಹವ್ಯಾಸ. ಈ ಹವ್ಯಾಸದಿಂದ ನಾನು ಯಾವುದೇ ಒಂದು ಕೆಲಸವನ್ನ ನಿರಂತರತೆ, ಸಹನಶೀಲತೆ ಹಾಗೂ ನೈಪುಣ್ಯತೆಯಿಂದ ಮಾಡುವುದನ್ನ ಕಲ್ತಿದ್ದೀನಿ. ಈ ಹವ್ಯಾಸ ನನಗೆ ದೇಶ ವಿದೇಶಗಳ ಇತಿಹಾಸ, ಸಂಸ್ಕೃತಿ, ಪರಿಸರ ಹಾಗೂ ಇನ್ನು ಹಲವಾರು ವಿಷಯಗಳ ಬಗೆಗಿನ ಜ್ಞಾನವನ್ನು ಕೂಡ ಹೆಚ್ಚಿಸ್ತಾ ಇದೆ. ನೀನು ಕೂಡ ಹತ್ತಿರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ತೆರೆಯಬಹುದು ಹಾಗೂ ನಿನ್ನ ಮನೆಯ ವಿಳಾಸಕ್ಕೆ ಅಂಚೆ ಚೀಟಿಗಳನ್ನ ಪಡೆಯಬಹುದು. ಓ ಹೌದಾ, ನಾನು ಕೂಡ ಅಂಚೆ ಚೀಟಿ ಸಂಗ್ರಹಣೆ ಹವ್ಯಾಸನ ಪ್ರಾರಂಭ ಮಾಡ್ತೀನಿ. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಈಗ ಮೂಡಿ ಬರ್ತದ. ಶೋಭಕ್ಕ, ಶೋಭಕ್ಕ ಇದ್ದ ಮನೆಗೆ ಬಾರಪ್ಪ ರಜಣ್ಣ ಬಾ. ಅಲ್ಲ, ಏನಿದೆ, ಯಾಕೋ ಧ್ವನಿ ಹೇಳಿದೋಗಿದೆ? ಏನಪ್ಪ ಇರ್ತಾವಲ್ಲ ತಾಪತ್ರಯ, ಮನೆ ಅಂದ ಮೇಲೆ, ಸಂಸಾರ ಅಂದ ಮೇಲೆ ಎಲ್ಲ ಅಷ್ಟು ತಾಪತ್ರ ಕಡಿಮೆ ಅಂತಾನೆ. ಕಡಿಮೆ ಆಗ್ತಾವ ಬಿಡ್ತಾವ, ಮತ್ತೆ ವಿಚಾರಂತೂ ಬರ್ತಾವ ನೋಡು. ಇನ್ನ ಶೋಭಕ್ಕ ನಾ ಏನ್ ಹೇಳ್ಬೇಕವ? ಹಂಗೇನಿಲ್ಲ, ಶೋಭಕ್ನ ಮನುಷ್ಯಳ ಇದ್ದಾಳಪ್ಪ. ಮನುಷ್ಯನಂದ ಮೇಲೆ ವಿಚಾರಗಳು ಇದ್ದೇ ಇರ್ತಾವಿಲ್ಲ ನೋಡು. ಅಲ್ಲ ರಜಣ್ಣ, ಎಷ್ಟು ಗಟ್ಟಿದ್ರು ಮನುಷ್ಯ ಒಂದೊಂದ್ ಟೈಮ್ನಾಗ ಹಂಗ ಆಗ್ತಾವ ನೋಡು, ಮೆತ್ತಗಾಗ್ತದ ಅವು. ಅಂತ ವಿಚಾರಗಳು ಬಂದ್ ಬಿಟ್ಟಿರ್ತಾವ. ಹೌದಲ್ಲ, ಅದಕ್ಕ ತಿಳಿದ್ರೆ ಏನ್ ಹೇಳ, ಏನ್ ಹೇಳ್ತಾರೆ, ಚಿಂತೆ ಚಿತೆ ಇದ್ದಂಗ. ಹೌದು, ಹೌದಲ್ಲ, ಅದ್ ನಡುವಿನ ಒಂದು ಸೊನ್ನೆ ಚಿತೆ ಆಗ್ಬಿಡುತ್ತೆ, ಚಿತೆ ಆಗ್ಬಿಡುತ್ತೆ ಅಂತಂದ್ರೆ ಜೀವಂತ ಸುಡುತ್ತದ ಅಂತ. ಖರೇನೆ ಅದು. ಇಷ್ಟೆಲ್ಲ ಹೇಳ್ಯಾರ, ಇಷ್ಟೆಲ್ಲ ಕೇಳಿರ್ತೀವಿ, ಇಷ್ಟೆಲ್ಲ ಓದಿರ್ತೀವಿ, ಅಂದ್ರೂ ನಮಗ್ ಬಂದಾಗ ನನಗೆ ಹಿಡ್ಕೊಂಡ ಚಿಂತೆ ಮಾಡ್ಕೋತ ಕೂಡ್ತೀವಿ. ಯಾಕಂದ್ರೆ ಅದು ಪ್ರಸಂಗನೇ ಹಂಗಿರ್ತಾವಪ್ಪ. ಈಗ ನೀ ಬಂದಿ, ನಿನ್ ಜೋಡಿ ಒಂದ್ ಸ್ವಲ್ಪ ಏನೋ ಮಾತಾಡಿ ನಾವ್ ಅವ್ರಿಗ್ ಮಾಡ್ಕೋಬಹುದು. ಯಾರು ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿ, ಒಬ್ರೆ ಕೂತಿರ್ತೀವಿ ಇಲ್ಲ? ಸತತ್ ಅದೇ ತಲೆ ಏನ್ ಕೆಲಸ ಮಾಡ್ಲಿ, ಮಾಡದೇ ಇರ್ಲಿ, ಊಟ ಮಾಡಿದ ಕಡೆ ಲಕ್ಷ ಇರಂಗಿಲ್ಲ, ತಿಂಡಿ ತಿನ್ನೋದ್ ಲಕ್ಷ ಇರಂಗಿಲ್ಲ, ನಾ ಏನ್ ಮಾಡ್ಲಿಕ್ಕೆ ಕತ್ತೀನಿ ಅನ್ನೋದ್ ಲಕ್ಷ ಇರಂಗಿಲ್ಲ. ಬರೀ ನಮ್ ತಲೆ ಸುತ್ತೆಲ್ಲ ಬರೀ ಅದೇ ವಿಚಾರ ತಲೆ ತುಂಬಿರ್ತದ. ಆ ಟೈಮ್ನಾಗ ಗಂಡ ಹೆಂಡತಿ ಏನಾದ್ರೂ ಮಾತಾಡಿಸಿದ್ರೆ ಅದಂತೂ ಬಹಳ ಜಲ್ದಿ ಬರ್ತದ ನೋಡ್. ಯಾಕಂದ್ರೆ ಇವತ್ ನಾಳೆ ಸುಮ್ ಸುಮ್ನೆ ಸಿಟ್ಟು ಬರ್ತಿರೋದಪ್ಪ, ಮತ್ತೆ ಇಂತ ಕಣ್ಣಾಗ ಮಾತಾಡ್ಸಿದ್ರೆ ಕೇಳ್ತೇನೆ. ಅಲ್ಲಿ ಏನಾಗುತ್ತೆ ಶೋಭಕ್ಕ ಅಂತಂದ್ರೆ, ಹೇಳಿದ್ರ ಸುಮ್ ಸುಮ್ನೆ ನಮ್ಗೆ ಸಿಟ್ಟು ಬರ್ತಿರ್ತದೆ, ಆಮೇಲೆ ಈ ಟೈಮ್ ಇನ್ನೂ ಹೆಚ್ಚಿಗೆ ಬರ್ತದೆ. ಈ ರೀತಿ ನಾವು ಸಿಟ್ಟು ಮಾಡ್ಕೊಂಡಿವಿ, ಆ ಚಿಂತೆ ಏನಿರ್ತಲ್ಲ, ಚಿಂತೆ ಕಡಿಮೆ ಆಗ್ತದೇನು? ಕಡಿಮೆ ಬಿಡು. ಆ ಸಮಸ್ಯೆ ಬಗ್ಗೆ ಇರ್ತದೇನು? ಅದನ್ನು ಆಗಂಗಿಲ್ಲ, ಬಗ್ಗೆ ಇರೋದಿಲ್ಲ. ಆದ್ರೆ ಏನಾಗುತ್ತೆ, ನಮ್ಮ BP ಹೆಚ್ಚಾಗ್ತದೆ. ಹೌದು, ನಮ್ದು BP ಹೆಚ್ಚಾಗ ಮೇಡ, ಎದುರು ಯಾರಿರ್ತಾರ ನೋಡು, ಅವ್ರು ಶಾಂತಿದ್ರು, ಅವ್ರು ಸುಮ್ ಕೂತ್ರು ಅಂತಂದ್ರ ಮುಂದುವರಿಯೋದಿಲ್ಲ. ಅವ್ರದ್ದು ಏನಾದ್ರು BP ಹೆಚ್ಚಾಯ್ತು, ಅವಾಗ ತಾರ್ಕಕ್ಕೆ ಹೋಗ್ತು. ಯಾಕಂದ್ರೆ ಎದುರಿನವರು ಇವ್ರಿಗೆ ಏನಾಗ್ಲಿಕ್ಕದ ಅಂತ ಅರ್ಥ ಮಾಡ್ಕೊಂಡ್ರೆ ಅದು ಸುಮ್ ಇರ್ತಾರಪ್ಪ. ಹೌದಿಲ್ಲ, ಸುಳೆ ಸಿಟಿಗೆ ಬರ್ತೀಯ ಅಂತ ತೆಗೆದ್ರೆ ಅಂದ್ರೆ ಇನ್ನ ದೊಡ್ಡದಾಗ್ಬಿಡ. ಆದ್ರೆ ಶೋಭಕ್ಕ ನಾ ಒಂದು ಪ್ರಶ್ನೆ ಕೇಳ್ತೀನಿ. ಏನದು? ಈ ಒಂದು ಸಂಸಾರದಾಗ, ಈ ಒಂದು ಜಗತ್ತಿನಾಗ, ಹೌದು, ಯಾವುದೇ ಒಂದು ಸಮಸ್ಯೆ ಅದ ಮನುಷ್ಯಾಗ, ನಿನಗೊಂದ್ ಸಮಸ್ಯೆ ಇರಬಹುದು, ನನಗೊಂದ್ ಸಮಸ್ಯೆ ಇರಬಹುದು, ನನ್ನ ಸಮಸ್ಯೆ ನಿನಗದು ಸಣ್ಣದ ಅನಿಸ್ಬಹುದು, ನಿನ್ನ ಸಮಸ್ಯೆ ನನಗೆ ಏನ್ ಶೋಭಕ್ಕ ಇದಕ್ಕೆ ಚಿಂತೆ ಮಾಡ್ತೀರ ಅಂತ ನಾ ಅನ್ಬಹುದು. ಆದ್ರೆ ಎಲ್ಲಾ ಚಿಂತೆಗೆ, ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ ಅಷ್ಟ ಹೇಳ. ಇದು ನೋಡು ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದಪ್ಪ, ಉತ್ತರ ಕಂಡುಕೊಳ್ಳೋದು ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದ. ಅಂದ್ರೆ ಉತ್ತರ ಅದಂತ ಅರ್ಥ ಆಯ್ತು ಹೇಳಿದ್ರ? ಉತ್ತರ ಇರ್ತದೆ, ಉತ್ತರ ಇರ್ತದೆ. ನನಗೆ ಮೊದಲು ಉತ್ತರ ಕೊಡು, ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ? ಉತ್ತರ ಇರ್ತದೆ, ಆದ್ರ ಆ ಒಂದು ವಾತಾವರಣ ಬಿಟ್ಟು ಹೊರಗೆ ಬರಲಿಕ್ಕೆ ಆಗಂಗಿಲ್ಲ, ಉತ್ತರ ಕಂಡುಕೊಳ್ಳಿಕ್ ಆಗಂಗಿಲ್ಲ ಅಂತ ಪರಿಸ್ಥಿತಿ ಒಳಗೆ ನಾವಿರ್ತೀವಿ. ಹೌದಲ್ಲ, ಮತ್ತ ಅವಾಗ ಉತ್ತರನೇ ಇಲ್ಲ ಅಂತ ಅನ್ಬೇಕಾಗ್ತದೆ. ಅದಕ್ಕ ನಾ ಹೇಳ್ದೆನು, ಈಗ ಚಿಂತೆ ಬರ್ತಾವ ಸಂಸಾರ ಅಂದ್ರೆ ಚಿಂತೆ ಇರೋದ. ಹೌದು, ಹೌದಿಲ್ಲ, ನಾವು ಸಮಾಜದಾಗ ಬದುಕ್ತಿ ಅಂದ್ರ ಸಮಾಜ ಎದುರಿಸಬೇಕು. ಸಮಾಜ ನಮಗ ನಾವ್ ವಿಚಾರ ಮಾಡಿದಾಗ ನಮ್ ಸಮಾಜ ನೋಡೋದಿಲ್ಲ, ಸಮಾಜ ತಂದೆ ಆದಂತ ದೃಷ್ಟಿಯಿಂದ ನೋಡ್ತದ. ಆಮೇಲೆ ನಾವು ಅದಕ್ಕೆ ಹಿಂಗೆ ನೋಡು ಅಂತ ಹೇಳಕ್ ಆಗಂಗಿಲ್ಲ, ಆಗೋದಿಲ್ಲ. ಯಾಕಂತಂದ್ರೆ ಒಬ್ಬರಿಲ್ಲ ಇಬ್ಬರಿಲ್ಲ, ದೊಡ್ಡದ. ಅದಕ್ಕ ನಾವ್ ಅನ್ಕೊಂಡಂಗ ಸಮಾಜ ಅನ್ಬೇಕು ಅಂತ ಮೊದಲೇ ಅವ್ನು ಅನ್ಕೋತಿ ನೋಡು, ಅದೇ ದೊಡ್ಡ ತಪ್ಪು. ಖರೆ ಅದು, ಹೌದಲ್ಲ. ಅದಕ್ಕ ಯಾವ್ದೇ ಒಂದು ನಮ್ಗೆ ಸಮಸ್ಯೆ ಬಂತು, ನಂದ್ ವಿಚಾರ ಏನು ಅಂತಂದ್ರ, ಒಂದ್ಸಲ ನಾವು ನಾ ಏನ್ ಮಾಡಿನಿ, ನಾ ಮಾಡಿದ್ ಕರೆಕ್ಟ್ ಅದೇನು, ನಾ ಎಲ್ಲಿಂದ ಶುರು ಮಾಡಿದ್ದ, ಎಲ್ಲಿ ಅನ್ನೋ ತಪ್ಪಾಗ್ಯದ, ಅಥವಾ ನನ್ನ ಕಡೆಯಿಂದ ಯಾರಿಗೋ ಏನೋ ಆಗ್ಯದ, ಅದಕ್ಕೆ ಅವ್ರು ನನಗೆ ಹಿಂಗ ಅಂದ್ರು ಅಥವಾ ಹಿಂಗ ಅಂದಿರಬಹುದು, ಅಥವಾ ಇದರಿಂದ ನಾವು ಹೊರಗೆ ಬರ್ಬೇಕು. ಯಾಕಡೆ ಅಂದ್ರೆ ನೋಡು, ಆ ಒಂದು ಸರ್ಕಲ್ ಇರ್ತಲ್ಲ, ಅದೇ ಆ ಸರ್ಕಲ್ ಇಂದ ಹೊರಗೆ ಬಂದು ನಿಂತು ವಿಚಾರ ಮಾಡು ಅಂತಂದ್ರ ಒಂದು ಸಮಸ್ಯೆಗೆ ಒಂದ್ ಎಲ್ಲೋ ಬೆಳಕು ಕಾಣಿಸ್ತದ. ಹೌದು, ಯಾಕಂತಂದ್ರ ತಿಳಿದವ್ರು ಏನ್ ಹೇಳ್ಯಾರ, ಜಗತ್ತಿನೊಳಗ ಉತ್ತರ ಇರಲಾರದು ಸಮಸ್ಯೆಗಳು ಇಲ್ಲ. ಕರೆನೇ ಅದ, ಉತ್ತರ ಸಮಸ್ಯೆಗಳಲ್ಲ. ಹೌದು, ಯಾವುದೇ ಒಂದು ಸಮಸ್ಯೆಗೆ ಉತ್ತರ ಸಿಕ್ಕೇ ಸಿಗ್ತದೆ, ಉತ್ತರದಾಗ ಸಮಸ್ಯೆ ಆಗಿರ್ತದ. ಹೌದಲ್ಲ, ಆದ್ರ ನಾವು ಅದು ಉತ್ತರ ಹುಡುಕ್ಲಿಕ್ಕೆ ನಾವು ನಿಷ್ಫಲ ಆಗಿರ್ತೀವಿ, ನಮ್ಗೆ ಹಾದಿ ಸಿಕ್ಕಿರೋದಿಲ್ಲ. ಹಾದಿ ಸಿಕ್ಕಿರಂಗಿಲ್ಲ ಅಂತಲ್ಲ, ಅದ ಕಡೆ ವಿಚಾರ ಮಾಡಂಗಿಲ್ಲ ನಾವು. ಯಾಕಂತಂದ್ರ ನಾವು ತಲೆ ಏನೋ ತುಂಬಿಕೊಂಡ್ ಬಿಟ್ಟಿರ್ತೀವಿ, ಅದೇ ಖರೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಒಂದೊಂದ್ಸರ್ತ ಇಷ್ಟ ತಾರಕಕ್ಕೆ ಹೋಗ್ಬಿಡ್ತದಲ್ ರಾಜಣ್ಣ, ಇವತ್ ನೀ ಬಂದಿ ಅಂತ ಒಂದ್ ಸ್ವಲ್ಪ ಸಮಾಧಾನ ಆಗ್ಲಿಕ್ಕದ. ಇಲ್ಲಂದ್ರೆ ಏನ್ ಮಾಡಿ ಏನದಪ್ಪ ಅರ್ಥ, ಏನು ಇಲ್ಲಲ್ಲ ಜೀವನದೊಳಗೆ, ಜೀವನದಾಗೆ ಏನು ಇಲ್ಲ, ಏನ್ ಮಾಡಿದ್ರೆ ಏನದ ಕೊನೆಗ್ ಒಂದಿನ ಸಾಯೋದದಲ್ಲ. ಈ ಮೊದಲೇ ಸತ್ರ ಆಯ್ತು, ಅಷ್ಟ್ಯಾಕ ದಿನಗಳ ತಡಿಬೇಕು, ಆತ್ಮಹತ್ಯೆ ಮಾಡ್ಕೊಂಡ್ರಾಯ್ತು. ಸರಳದಲ್ಲ, ಒಂದ್ ನಿಮಿಷದ ಕೆಲಸ ಅದು, ಸಮಸ್ಯೆ ಬಗೆಹರಿದಂಗ ಆಗ್ಬಿಡ್ತದೆ, ಯಾರಿಗೂ ಸಮಸ್ಯೆ ಆಗಂಗಿಲ್ಲ ಅನ್ಕೊಂಡು ಏನು. ಹೌದು, ಹಿಂಗ ಆತ್ಮಹತ್ಯೆ ಮಾಡ್ಕೊಳ್ತಾರ ನೋಡು, ಇದು ದೊಡ್ಡ ತಪ್ಪು. ಆಮೇಲೆ ಕಾನೂನಿನ ಪ್ರಕಾರ ಅನ್ನೋದು ತಪ್ಪು. ಹೌದಲ್ಲ, ಯಾಕಂದ್ರೆ ಜೀವ ನಮಗ್ ಕೊಡ್ಲಿಕ್ಕೆ ಅಧಿಕಾರದೇನು ಅಂತಂದ್ರೆ, ಜೀವ ತಗೊಳ್ಳಿಕ್ಕೆ ಅಂದ್ರೆ ನಮ್ಮ ಜೀವ ನಾವೇ ತಗೊಳ್ಳಿಕ್ ನಮ್ಗೆ ಅಧಿಕಾರ ಇಲ್ಲ. ಈಗ ಈ ಒಂದು ನಿಸರ್ಗದಾಗ, ಈ ಒಂದು ಸಂಸಾರದಾಗ ನಾವು ಹುಟ್ಟಿ ಬಂದೀವಿ ಅಂತಂದ್ರ, ದೇವರನ್ಕೋ ಅಥವಾ ನಿಸರ್ಗ ಅನ್ಕೋ ಸೃಷ್ಟಿ ಅನ್ಕೋ ನಮ್ಗೇನ್ ಒಂದು ಅವಕಾಶ ಕೊಟ್ಟದ, ಬದುಕಲಿಕ್ಕೆ ಅವಕಾಶ ಕೊಟ್ಟದ, ಬದುಕ್ಬೇಕು ನಾವು. ಈ ಒಂದು ಜೀವನ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಯಾವಾಗ ಮುಗಿಬೇಕು ಮುಗೀತದ, ಅವಾಗ ನಾವು ನಿಂದ್ರಂದ್ರು ಅದು ನಿಂದ್ರೋದಿಲ್ಲ. ಹೌದಲ್ಲ, ಅದಕ್ಕ ನಾವೇ ಆಗ್ಯದಕ್ಕ ಅಂತ ಹಾಡಬಾರ್ದು. ಅದಕ್ಕೇನಂತಂದ್ರ ಈ ಎಲ್ಲಾ ಸಮಸ್ಯೆಗಳಿಗೆ ಈ ಒಂದು ಆತ್ಮಹತ್ಯೆ ಪರಿಹಾರ ಆಗೋದಿಲ್ಲ. ಇನ್ನೊಂದ್ ನಿಮ್ಗೆ ಸರಳ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದ್ ಯಾವ್ದೋ ಒಂದ್ ಕೆಲಸ ಮಾಡ್ಬೇಕಂತ ಇಟ್ಕೊಂಡಿರ್ತೀವಿ, ಅಥವಾ ಮಕ್ಕಳು SSLC ಇರ್ತಾರ ಅಥವಾ PUC ಇರ್ತಾರ ಅಂತ ಇಟ್ಕೊಂಡು, ಒಂದು ಮುಖ್ಯವಾದ ಘಟ್ಟ ಇರ್ತಾವ, ಅಲ್ಲೇನೋ ಫೇಲ್ ಆದ್ವಿ ಅಥವಾ ನಾವು ಅನ್ಕೊಂಡಂಗ ಆಗ್ಲಿಲ್ಲ ಅಂತಂದ್ರ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನೋಡ್ತೀವಿ. ಹೌದಿಲ್ಲ, ಅಂತಂದ್ರ ನಾವು ಹುಟ್ಟೋ ಟೈಮ್ ಒಳಗ ಇದು ಮಾಡ್ತೀವಿ ಅಂತ ಕಂಡೀಷನ್ ಹಾಕೇನ್ರ ಹುಟ್ಟಿರ್ತೀವಿ? ಇಲ್ಲ, ಅದು ಒಂದು ಕರೆಯದ. ನಮಗ್ ಹುಟ್ಟ ಮುಂದೆ ನಮ್ಗೇನು ಗೊತ್ತಿರಂಗಿಲ್ಲ, ಅದು ಬೆಳತಾ ಬೆಳತಾ ಬೆಳತಾ ಎಲ್ಲಾನು ನಾಲೆಜ್ ಬಂದ್ಬಿಡ್ತದಪ್ಪ. ಆಮೇಲೆ ಸೊಸೈಟಿ ಒಳಗ ಬಗಲಾಗ ಮನಿಗಳಿರ್ತಾವ, ಇನ್ನೊಬ್ರು ಹುಡುಗರು ಇರ್ತಾವ, ಇನ್ನೊಂದಿರ್ತದ, ಎಲ್ಲಾನು ಇರ್ತದ. ಅವರು ದಿನಕ್ ದಿನ ಅವ್ರದ್ದು ಅಭಿವೃದ್ಧಿ ಆಗ್ತಿರ್ತದ. ನಮ್ ಹುಡುಗರು ಹಿಂಗ ಅದು ಒಂದ್ ಕೂಡಲೇ ಅವ್ರ ನೋಡು ಇವ್ರ ನೋಡು ಅಂತ ಅನ್ಕೋತ್ ಕೊಡೋದಾಗ್ತದ. ಅಲ್ಲಿ ಅಲ್ಲಿ ಎಲ್ಲಾರು ತಮ್ ಮಕ್ಕಳಿಗೆ ಶಾಣೆ ಮಾಡ್ಬೇಕು ಅನ್ನೋದೇ ಇರ್ತದಲ್ಲ, ಅದಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ತಾರಿಲ್ಲ. ಮತ್ತ ಅಂದ್ಮೇಲೆ ಆ ಒಂದು ಲೆವೆಲ್ ಗೆ ಅವ್ರು ಬರ್ಲಿಲ್ಲ, ಅದಕ್ಕೆ ಅಷ್ಟು ಲೆವೆಲ್ ಬೇಡ, ಒಂದ್ ಸ್ವಲ್ಪ ಮುಟ್ಟಬೇಕಲ್ಲ ಅವರು. ಅದಾಗ್ಲಿಲ್ಲ ಅಂದ್ರೆ ಏನ್ ಮಾಡಿ ಏನದಪ್ಪ ವ್ಯರ್ಥ ಅಲ್ಲ ಅಂತ ಅನ್ನಂಗಾಗಂಗ್ಲೇನ್. ನೋಡ್ ಶೋಭಕ, ಇಲ್ಲಿ ಏನ್ ವಿಚಾರ ಮಾಡ್ಬೇಕಂತಂದ್ರ, ಐದು ಬಟ್ಟು ನಮ್ ಕೈವು ಸಮಾನವೇನು? ನೀವೆಲ್ಲ ಹೇಳ್ಬೇಡಪ್ಪ, ಐದು ಬಟ್ಟು ಸಮಾವೇನು ಅಂತಂದ್ರೆ ಕಟ್ ಮಾಡುವ ಹೊಸ ಸಮ ಆಗ್ತಾವ. ಅಂದ್ರೆ ನಾ ಹೇಳ್ದೇನು, ಈಗ ಒಂದ್ SSLC ನಾವು ಫೇಲ್ ಆದ್ವಿ ಅಂತ ಇಟ್ಕೊಂಡು ಜೀವನ ಮುಗಿತೇನೆ ಅಲ್ಲಿಗೆ, ಮುಗಿಯಂಗಿಲ್ಲ ಬಿಡು. ನೀ ಹಿಂಗ್ ಹೊರಗೆ ಬಂದು ವಿಚಾರ ಮಾಡೋದು ಅಂತ ನಾ ಹೇಳ್ದಾಗ ನೀವು ಹೇಳ್ದ ನೋಡು, SSLC ಫೇಲ್ ಆದ್ವಿ ಅಂತ ಇಟ್ಕೊಳ, ಜೀವನ ಮುಗಿತೇನು ಇಲ್ಲ. ಹೌದಿಲ್ಲ, SSLC ಇನ್ನೊಂದ್ ಪರೀಕ್ಷೆ ಬರ್ಬೋದು, ಇನ್ನೊಂದ್ ಪರೀಕ್ಷೆ ಬರಿಬಹುದು, ಸಪ್ಲಿಮೆಂಟರಿ ಇರ್ತದ. ಆಮೇಲೆ ಇನ್ನೂ ಬಹಳಷ್ಟು ಹಾದಿಗಳದಾವ, ಒಂದ್ಸಲ ಎರಡ್ ಸಲ ಪರೀಕ್ಷೆ ಕಟ್ಟೋಣ, ಕೆಲವೊಂದ್ಸಲ ನಮ್ಗೆ ತಲೆಗೆ ಹತ್ತೋದೇ ಇಲ್ಲ ಅಂತ SSLC ಪಾಸೆ ಆಗೋದು ಅಂದ್ರೆ ಜೀವನ ಮುಗಿತೇನು? ಅದನ್ನ ಬಿಟ್ಟು ಬಿಡ್ಬೇಕಾಗ್ತದೆ ಅಂತಂದ್ರ ನಾ ಹೇಳ್ದೇನು, ನಮ್ಮ ಸಂಸಾರದಾಗ ನಮ್ಮ ಜಗತ್ತಿನ ನೋಡ್ಬೇಕು, ಎಷ್ಟೋ ಜನ SSLC ಫೇಲ್ ಆದವರು ಶಾಲೆಗೆ ಹೋಗದೇ ಇರುವಂತವರು ಸಹಿತ ಜೀವನದೊಳಗೆ ಸಾಕಷ್ಟು ಸಾಧನೆ ಮಾಡ್ಯಾರ, ಸಾಕಷ್ಟು ಮೇಲ್ಮಟ್ಟಕ್ಕೆ ಹೋಗ್ಯಾರ, ಒಳ್ಳೆ ಜೀವನವನ್ನ ಮಾಡ್ಯಾರ. ಹಂಗ ನಾವು ಪ್ರಯತ್ನ ಮಾಡೋದು, ನಮ್ಮ ಕಡೆಯಿಂದ ತಾಯಿ ತಂದೆ ಪ್ರಯತ್ನ ಮಾಡೋದು, ಮಕ್ಕಳ ಪ್ರಯತ್ನ ಮಾಡೋದು. ಒಂದ್ ವೇಳೆ ಶಿಕ್ಷಣ ಹತ್ತಿಲ್ಲ, ಬೇರೆ ಹಾದಿಗಳು ಸಾಕಷ್ಟು ಅದ ನಮಗ, ಸಾಕಷ್ಟು ಹಾದಿಯಿಂದ ನಾವು ಬದುಕಬಹುದು. ಆಮೇಲೆ ಇನ್ನೊಂದು ಯಾವ್ದೋ ಒಂದು ಕೆಲಸ ಇಟ್ಕೊಂಡಿರ್ತಿಟ್ಕೊ, ಒಂದ್ ಯಾವ್ದೋ ನಾವು ಮಾಡ್ಬೇಕಾಗಿರ್ತದೆ, ಆಗೋದಿಲ್ಲ, ಫೇಲ್ ಆಗ್ತಿವಿ. ಅದೊಂದೇ ಕೆಲಸ ಅಂತ ತಿಳ್ಕೊಂಡು ಜೀವನ ಅದರ ಮೇಲೆ ನಿಂತಿರ್ತೀವಿ, ಅದನ್ನ ಬಿಟ್ಟು ಬೇರೆ ಶುರು ಮಾಡ್ಕೋಬೇಕು, ಬೇರೆ ಮಾಡ್ಕೊಳ್ಳೋದು, ಬಿಸ್ನೆಸ್ ಮಾಡ್ತಿರ್ತೀವಿ, ಒಂದ್ ಬಿಸ್ನೆಸ್ ಫೇಲ್ ಆಗ್ತಂತ ಇಟ್ಕೊಳ್ಳು, ಆ ಮುಗಿತನು ಅವಕಾಶಗಳಿಲ್ಲ ಜಗತ್ತಿನೊಳಗ. ಅಂದ್ರೆ ನಾನು ಇದನ್ನು ಧೈರ್ಯ ಮಾಡ್ಕೊಳ್ಬೇಕು, ಧೈರ್ಯ ಮಾಡ್ಕೊಂಡು ಮುಂದೆ ನುಗ್ಗುತ್ತೀವಿ ಅಂತ ನಾವು ವಿಚಾರ ಮಾಡಿದ್ವಿ ಅಂತಂದ್ರೆ ನಮಗ್ ಸಹಾಯಕ ಬಹಳ ಮಂದಿ ಬರ್ತಾರ. ನಾವು ಕಾಲ್ ಮುರ್ಕೊಂಡು ಟೊಂಕ ಮುರ್ಕೊಂಡು ಮನೆ ಮೂಲೆ ಕೂತೀವಿ ಅಂದ್ರೆ ಯಾರು ಬರ್ತಾರ? ಯಾರು ಬರಂಗಿಲ್ಲ. ಆ ಸಮಸ್ಯೆ ಆ ಸಮಸ್ಯೆಗೆ ಉಳಿತದ, ಮತ್ತೆ ಇಂಥವೆಲ್ಲ ಅನಾಹುತಗಳಾಗ್ತಾವ, ಅನಾಹುತಗಳಾಗ್ತಾವ. ಯಾಕಂತಂದ್ರೆ ನಾವು ಬೇರೆಯವ್ರ ಜೊತೆಗೆ ಮಾತಾಡಬೇಕು. ಹೌದು. ಇನ್ನೊಂದು ಶೋಭಕ, ಇಲ್ಲಿ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ನಮ್ಮ ಒಳಗಿಂದ ತುಂಬಲ್ ಏನಿರ್ತದ, ಒಳಗಿಂದ ಏನ್ ದುಗುಡ್ ಏನಿರ್ತದ, ಅದು ನಾವು ಎಂತವ್ರ ಹತ್ರ ಹೇಳ್ಕೊಳ್ಬೇಕಂತಂದ್ರೆ ನಮ್ಗೆ ಯಾರ ಮೇಲೆ ವಿಶ್ವಾಸದ, ಹೌದು, ಅವ್ರ ಹತ್ರ ಹೇಳ್ಕೊಳ್ಬೇಕು. ಈಗ ಕೆಲವ್ರು ಹೆಂಗಿರ್ತಾರ ಅಂತಂದ್ರೆ, ನಾವು ಹೇಳಿದ್ಕ ನಮ್ಗ ಉಲ್ಟ ತುಚ್ಛವಾಗಿ ನೋಡ್ತಾರ, ಅಂತ ತುಚ್ಛವಾಗಿ ಮಾತಾಡ್ತಾರೆ, ಆಗ್ತಿರೋದಿಲ್ಲ ನೀಗ ಹಾಂಗ ಅನ್ನೋರ ಹತ್ರ ನಮ್ಮ ಸಮಸ್ಯೆ ಹೇಳ್ಕೊಬಾರ್ದು. ಯಾಕಂದ್ರೆ ನಮ್ಮ ಸಮಸ್ಯೆ ಇನ್ನೂ ಹೆಚ್ಚಾಗ್ತದೆ. ಆಮೇಲೆ ಸಮಸ್ಯೆಗೆ ಪುಷ್ಟಿ ಕೊಡೋರೆ ಬಹಳ ಮಂದಿ ಇರ್ತಾರ. ಅದಕ್ಕೆ ಇನ್ನ ಒಬ್ಬರಿಂದ ಒಬ್ರು ನಮ್ಗೆ ವಿಶ್ವಾಸ ಸಿಗ್ತಾರ, ಇದ್ದೇ ಇರ್ತಾರ. ಅಂತವ್ರ ಹತ್ರ ಹೇಳಿದ್ರ ಅವ್ರಿಂದ ನಮ್ಗೆ ಸಮಾಧಾನ ಬರ್ತದೆ. ಇಷ್ಟೇ ಆಯ್ತಲ್ಲ, ನೋಡೋಣ ತಗೋ ಇವತ್ತಿಗೆ ಬಿಟ್ಟು ಬಿಡು ಅಂತಂದ್ರ ಅವತ್ ಮುಗಿದ ಸಮಸ್ಯೆ. ಹೌದು, ಆ ವಿಚಾರದಿಂದ ಹೊರಗೆ ಬಂದೇ ಬಿಡ್ತಾರೆ. ಆ ಪ್ರಸಂಗದಿಂದ ಹೊರಗೆ ಬಂದಿವಲ್ಲ, ಏನಾಗ್ತದೆ ಅಂತಂದ್ರೆ ನಾವು ಬೇರೆ ಹಾದಿಗಳು ಸಿಗ್ತಾವ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಶೋಭಕ ಏನ್ ವಿಚಾರ ಅಂತಂದ್ರ, ನಮ್ಮ ಸೊಸೈಟಿ ಒಳಗ ನಮ್ಮ ಸಮಾಜದೊಳಗ ಈ ಮಾನಸಿಕ ಸಮಸ್ಯೆಗಳೇನವಲ್ಲ, ಇವೆಲ್ಲ ಮಾನಸಿಕ ಸಂಬಂಧಪಟ್ಟಿವೆ. ಇದಕ್ಕೆ ನಾವು ಒಂದು ರೋಗ ಇದನ್ನು ನಾವು ಇದಂತ ಒಪ್ಪಿಕೊಳ್ಳೋದಿಲ್ಲ ಜಲ್ದಿ. ಇದನ್ನ ಏನಪ್ಪ ಹುಚ್ಚು ದವಾಖಾನೆಗೆ ಹೋಗ್ಬೇಕು, ತಲೆ ಕೆಟ್ಟದಂತ ಅಂತಾರ. ತಲೆ ಕೆಟ್ಟದ ಹುಚ್ಚಿಡದ, ಅದಕ್ಕ ಹಿಂಗ ಅದು ಸಣ್ಣ ಶಬ್ದಗಳಾಗ್ಬಿಡ್ತಾವ, ಕೀಳುಮಟ್ಟದ ಶಬ್ದಗಳಾಗ್ಬಿಡ್ತಾವ, ಅದ್ರಲ್ಲಿಂದ ಮತ್ತಿಷ್ಟು ಅದೇನಾಗ್ತಂದ್ರೆ ದೀರ್ಘಕ್ಕೋಗ್ಬಿಡ ಅಂತ. ನಾನು ಅದನ್ನು ಈಗ ನಮ್ಗೆ ಆರಾಮಿಲ್ಲ, ಜ್ವರ ಬಂದಿಲ್ಲ, ಕೆಮ್ಮಾಗ್ಯದ, ನೆಗಡಿ ಆಗ್ಯದ, ಕಾಲರ ಆಗ್ಯದ, ಮತ್ತೊಂದಾಗ್ಯದ, ಟೈಫಾಯ್ಡ್ ಆಗ್ಯದ, ಡಾಕ್ಟರ್ ಬಳಿ ಹೋಗ್ತಿವಲ್ಲ. ಹೌದು, ಹಂಗ ಇದು ಒಂದು ರೋಗ. ಖರೇ ಅದ. ಈಗ ಅವನಿಗೆ ಒಂಥರ ಆಗ್ಲಿಕ್ಕತ್ತಾನ ಮನುಷ್ಯ ಅಂತಂದ ಮೇಲೆ ಅದನ್ನು ವಿಚಾರ ಮಾಡ್ಬೇಕು. ಅವನ್ ಸುತ್ತಮುತ್ತ ಇದ್ದವ್ರು ಮನ್ಯಾಗ ಯಾರ್ಯಾರು ಇರ್ತಾರಲ್ಲ, ಯಾಕೋ ಒಂಥರ ಸುಮ್ಮ ಕೂಡ್ಲಿಕತ್ತಾನ, ಏನೋ ವಿಚಾರ ಮಾಡ್ಲಿಕತ್ತಾನ, ಎದ್ರ ಬಗ್ಗೆ ವಿಚಾರ ಮಾಡ್ತಿರ್ಬೇಕು ಅಂತ ತಿಳ್ಕೊಬೇಕು. ತಿಳ್ಕೊಂಡ್ರ ಸರಿ ಸ್ವಲ್ಪ ಸುಧಾರಿಸ್ಕೊಳ್ಲಿಕ್ ಆಗ್ತದೆ, ದವಾಖಾನೆ ಕರ್ಕೊಂಡು ಹೋಗ್ಬಹುದು, ಏನಾರ ಮಾಡಬಹುದು. ತಿಳ್ಕೊಲಾರ್ದೇನೆ ಇದೆ ಇದ್ರ ಹಣೆ ಬರ್ನೆ ಇಷ್ಟಾಯ್ತು ಬಿಡು ಅಂತ ಹೇಳಿ ಬಿಟ್ರಂದ್ರೆ ಬೈಲಿಗೆ ಶುರು ಮಾಡಿದ್ವಿ. ಬೈಯೋದ್ ಒಂದ್ ಕಡೆ ಆಗಿರ್ತದೆ, ಅವ ಮೊದ್ಲೇ ಮನಸ್ಸಿನೊಳಗೆ ಕುದಿತಿರ್ತಾನ, ತುಂಬಿಕೊಂಡಿರ್ತಾನ. ಆ ಬೈಯೋದ್ ಒಂದ್ ಆಯ್ತು ಅಂತಂದ್ರೆ ತೀರಾ ಇಷ್ಟ ಒಳಗಾಗ್ಬಿಡ್ತಾನ ನೋಡೋದು ಮಾನಸಿಕ ರೋಗ. ಅದಕ್ಕೆ ಹುಡುಗ ಇರ್ಲಿ ಹುಡುಗಿ ಇರ್ಲಿ ಇನ್ನೊಂದು ವಿಚಾರ ಬರ್ತದೆ, ಏನದು ಮುಖ್ಯವಾಗಿ ಅಂತಂದ್ರೆ ಊಟದ ಬಗ್ಗೆ, ಊಟ ಕಡಿಮೆ ಮಾಡ್ತದಂತ. ಆಮೇಲೆ ಅವ್ರ ವರ್ತನೆಗಳು ಬದಲಾವಣೆ ಆಗ್ತಾವಂತ. ಅಂದ್ರೆ ನಾರ್ಮಲ್ ಆಗಿ ಯಾರ ಜೊತೆ ಸೇರೋದಿಲ್ಲ, ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಆಮೇಲೆ ಎದುರಾಗೂ ಇಂಟ್ರೆಸ್ಟ್ ತೋರಿಸೋದಿಲ್ಲ, ಇವ ನಮಗೆ ಗುರ್ತಾಗ್ತಾವ, ಹೊರಗಿರೋರಿಂದ ಗುರ್ತಾಗೋದಿಲ್ಲ. ಹೌದೌದು, ಮನೆಗೆ ಅವ್ರ ಜೊತೆಗೆ ಯಾರು ಇರ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಾಗ್ತಾವ. ಇದನ್ನ ನಾವು ನೋಡ್ತಾ ಇರ್ಬೇಕು, ನೋಡಿಕೊಂಡು ಈಗ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಒಳಗ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದ್ ದಿನ ಅಂತ ಫಿಕ್ಸ್ ಮಾಡಿರ್ತಾರೆ, ತಿಂಗಳಿಗೊಮ್ಮೋ ತಿಂಗಳಿಗೆ ಎರಡ್ ಸಲನೋ ವಾರಕ್ಕೊಮ್ಮೋ ಅಂತ ಮಾಡಿರ್ತಾರೆ. ಅಲ್ಲಿ ಕರ್ಕೊಂಡೋಗಿ ನಾವು ಅಂದ್ರೆ ಅವತ್ತಿನ ದಿನ ಆ ಡಾಕ್ಟರ್ಸ್ ಬಂದಿರ್ತಾರಲ್ಲಿ ಬಂದಿರ್ತಾರೆ. ನಾವು ಪ್ರಾರಂಭದಲ್ಲಿ ನಮ್ಗೆ ಏನಾದ್ರೂ ವ್ಯತ್ಯಾಸ ಅನಿಸ್ತು ಅಂದ್ರೆ ಕರ್ಕೊಂಡು ಹೋಗ್ಬಿಡು. ಹೌದು, ಸೊಸೈಟಿ ಬಗ್ಗೆ ಅದ್ರ ಬಗ್ಗೆ ಏನ್ ವಿಚಾರ ಮಾಡೋದಿಲ್ಲ. ಹೌದು, ಸರಳ ದವಾಖಾನೆಗೆ ಹೆಂಗ್ ಹೋಗ್ತದೆ ಹಂಗ್ ಹೋಗಿ ಹಂಗ್ ಹೋಗಿ ತೋರಿಸ್ಕೊಂಡ್ಬರೋದು. ಹೌದು, ನೀವು ಎಷ್ಟು ಬೇಡಪ್ಪ, ನಾಲ್ಕ್ ಮಂದಿ ಟಮ್ ಟಮ್ಯಾಕ್ ಮಾಡ್ತೀರಿ, ಹೋದ ತೋರಿಸ್ಕೊಂಡ್ ಬಂದ, ನಾವ್ ಹೇಳಿದ್ರೆ ಇನ್ನೊಬ್ರಿಗೆ ಗುರ್ತಾಗ್ತಾನೋ? ಹೌದು ಬಿಡು, ಗೊತ್ತಾಗಂಗಿಲ್ಲ. ಆದ್ರೆ ಗೊತ್ತಾದ್ರು ನೋಡಿ ಏನ್ ತಪ್ಪದಪ್ಪ ಅದ್ರಾಗ, ಈ ಒಂದು ಮನೋಭಾವನೆ ಬೆಳೆಸ್ಕೋಬೇಕು. ಖರೆ ಅದ, ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ಯಾವ್ದು ಏನೋ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೆ ಯಾವ್ದೇ ಅಲ್ಲಿ ಈ ಚಿಂತೆ ಮಾಡ್ಕೊಂಡು ಕೂತ್ರಿ ಏನು ಉಪಯೋಗ ಇಲ್ಲ ನೋಡು. ಏನಿಲ್ಲ ಅಂತಿ? ಏನೇನೇನೇನಿಲ್ಲ. ಈಗ ನಾ ಒಂದ್ ಮಾತು ಹೇಳ್ತೀನಿ. ಏನ್ ಹೇಳ್ತೀನಿ? ಈಗ ಶೋಭಕ್ಕ ನನಗ್ ತಿನ್ಲಿಕ್ಕೆ ಏನ್ರ ಕೊಡ್ತಾಳೋ ಇಲ್ಲೋ, ಚಾ ಏನ್ರ ಮಾಡ್ತಾಳೋ ಇಲ್ಲೋ ಅಂತ ನನ್ನೇ ವಿಚಾರ ಮಾಡ್ಕೋತ ಕೂತ್ರ ಏನಾಗ್ತದೆ? ಏನಿಲ್ಲ, ಚಾನು ಸಿಗಂಗಿಲ್ಲ, ಟಿಫನ್ ಸಿಗಂಗಿಲ್ಲ. ಅದ್ರ ಬದಲಿ ಶೋಭಕ್ಕ ನಾ ಹೇಳ್ದೆ, ಶೋಭಕ್ಕ ಹೊಟ್ಟೆ ಹಸಿದ ನೋಡವ ಅಂತಂದ್ರೆ ಏನಾರ ಸಿಗ್ತದಪ್ಪ. ಹಂಗ ಏನಂತ ಚಿಂತೆ ಮಾಡ್ಲು? ನೀ ಏನ್ ಮಾಡ್ತಿದ್ದಿ ನೋಡು, ಸದ್ಯಕ್ಕರ ನಾ ಇನ್ನ ಏನು ಮಾಡಿಲ್ಲ, ಮತ್ತೆ ಮಾಡೋ ತನಕ ಕೊಡ್ತಿದ್ದಿ ಅಂದ್ರ ಮಾಡಿ ಕೊಡ್ತೀನಿ. ನೋಡು, ಶೋಭಕ್ಕಿರು ಮನೆಗೆ ಬಂದಾಗ ನಾ ಎಂದು ಖಾಲಿ ಹೋಗಿಲ್ಲ. ಹೌದಾ? ಯಾಕಂತಂದ್ರೆ ಬರ ಮುಂದೆ ನಾನು ಹೊಟ್ಟಿ ಚೌಮೆ ಚೌಮೆ ಅಂತಿರ್ತಾನ ನೋಡು, ಅವಾಗ ಬಂದಿರ್ತೀನಿ. ಹೌದೇನೆ? ಕೆಮ್ಮೊಂದು ಬಾಳ ಆಗಿದ್ ನೋಡ ನಿಂದ ಸ್ವಲ್ಪ ಯಾವಾಗ್ಲೂ ಜಾಸ್ತಿನೇ ಇರ್ತದಪ್ಪ ಸ್ವಲ್ಪ ತಂಡಿ ಪ್ರಕೃತಿ ಅದ ನಿಂದ ಹಂಗಾಗಿ ಆಗ್ತದೆ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಬಿಸಿ ಬಿಸಿ ಮಾಡಿಕೊಡ್ತೇನೆ ಅಂತ ಕೂತಿರ ಹಂಗಾದ್ರೆ ಆಯ್ತು ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಮತ್ತು ಶೋಭಾ ಎನ್ ವಕೀಲ್. ದೇವಕಮ್ಮ ಭವಾನಿ ಮತ ಸಂಗಡಿಗರಿಂದ ಈಗ ಸಂಪ್ರದಾಯದ ಪದ ಮೂಡಿ ಬರ್ತದ. ಬಡಿಗೇರ ಮನಿಯಾಗ ನಾವು ಏಳು ಮಂದಿ, ಬಡಿಗೇರ ಮನಿಯಾಗ ನಾವೇಳು ಮಂದಿ, ಗಂಬಿ ಕನ್ನ ಜರು ದೇವಿ ನಾವು ಏಳು ಮಂದಿ, ಗಂಬಿ ತಗೊಂಡು ಬರುವಾಗ ಜಕ್ಕನ ಜರು ದೇವಿ ನಾವೇಳು ಮಂದಿ, ಆಟಗಾರ ಮನೆಯಾಗ ನಾವು ಏಳು ಮಂದಿ, ಆಟಗಾರ ಮನೆಯಾಗ ನಾವೇಳು ಮಂದಿ, ಸೇರಿ ತಗೊಂಡು ಬರುವಾಗ ಜಕ್ಕನ ಜರು ದೇವಿ ನಾವು ಏಳು ಮಂದಿ, ಸಿರಿ ತಗೊಂಡು ಎದು ಬರುವಾಗ ಜಕ್ಕನ ಜರು ದೇವಿ ನಾವೇಳು ಮಂದಿ, ಸಿಬಿಗೇರ ಮನೆಯಾಗ ನಾವು ಏಳು ಮಂದಿ, ಸಿಬಿಗೇರ ಮನೆಯಾಗ ನಾವೇಳು ಮಂದಿ, ಕುಬಸ ತಗೊಂಡು ಎದು ಬರುವಾಗ ಜಕ್ಕನ ಜರು ದೇವಿ ನಾವು ಏಳು ಮಂದಿ, ಕುಬಸ ತಗೊಂಡು ಎದು ಬರುವಾಗ ಜಕ್ಕನ ಜರು ದೇವಿ ನಾವೇಳು ಮಂದಿ, ಜಿಯರ ಮನೆಯಾಗ ನಾವು ಏಳು ಮಂದಿ, ಜಿಯರ ಮನೆಯಾಗ ನಾವೇಳು ಮಂದಿ, ದಂಡಿ ತಗೊಂಡು ಎದು ಬರುವಾಗ ಜಕ್ಕನ ಜರು ದೇವಿ ನಾವು ಏಳು ಮಂದಿ, ದಂಡಿ ತಗೊಂಡು ಎದು ಬರುವಾಗ ಜಕ್ಕನ ಜರು ದೇವಿ ನಾವೇಳು ಮಂದಿ, ಬುಗುಟಿಗೇರ ಮನೆಯಾಗ ನಾವು ಏಳು ಮಂದಿ, ಬುಗುಟಿಗೇರ ಮನೆಯಾಗ ನಾವೇಳು ಮಂದಿ, ಕುಂಕುಮ ತಗೊಂಡು ಎದು ಬರುವಾಗ ಜಕ್ಕನ ಜರು ದೇವಿ ನಾವು ಏಳು ಮಂದಿ, ಕುಂಕುಮ ತಗೊಂಡು ಎದು ಬರುವಾಗ ಜಕ್ಕನ ಜರು ದೇವಿ ನಾವೇಳು ಮಂದಿ, ಮಾತಂಗಿ ಮನೆಯಾಗ ನಾವು ಏಳು ಮಂದಿ, ಮಾತಂಗಿ ಮನೆಯಾಗ ನಾವೇಳು ಮಂದಿ, ಅಲ್ಲಿಗೆ ತಗೊಂಡು ಎದು ಬರುವಾಗ ಜಕ್ಕನ ಜರು ದೇವಿ ನಾವು ಏಳು ಮಂದಿ, ಅಲ್ಲಿಗೆ ತಗೊಂಡು ಎದು ಬರುವಾಗ ಜಕ್ಕನ ಜರು ದೇವಿ ನಾವೇಳು ಮಂದಿ, ಕುರುಬಾರ ಮನೆಯಾಗ ನಾವು ಏಳು ಮಂದಿ, ಕುರುಬಾರ ಮನೆಯಾಗ ನಾವೇಳು ಮಂದಿ, ಡೊಳ್ಳ ತಗೊಂಡು ಎದು ಬರುವಾಗ ಜಕ್ಕನ ಜರು ದೇವಿ ನಾವು ಏಳು ಮಂದಿ, ಡೊಳ್ಳ ತಗೊಂಡು ಎದು ಬರುವಾಗ ಜಕ್ಕನ ಜರು ದೇವಿ ನಾವೇಳು ಮಂದಿ, ಹತ್ತಾರು ಪೈ ಸೇರಿ ಮುತ್ತೇನ ಉಡಿಯಕ್ಕೆ, ಹತ್ತಾರು ಪೈ ಸೇರಿ ಮುತ್ತೇನ ಉಡಿಯಕ್ಕೆ, ಅಣಿ ಮ್ಯಾಗ ಬಾಂಡೇ ಜಕ್ಕನ ಜರು ದೇವಿ ನಾವು ಏಳು ಮಂದಿ, ಅಣಿ ಮ್ಯಾಗ ಬಾಂಡೇ ದಂಡೇ ಜಕ್ಕನ ಜರು ದೇವಿ ನಾವೇಳು ಮಂದಿ, ಅಣಿ ಮ್ಯಾಗ ಏಳಾದ ನೆನೆ ದಂಡಿ ದೇವಮ್ಮ, ಅಣಿ ಮ್ಯಾಗ ಏಳಾದ ನೆನೆ ದಂಡಿ ದೇವಮ್ಮ, ಕೈ ಬಡವ ಕೈಯ ದೇವಿ ಜಕ್ಕನ ಜರು ದೇವಿ ನಾವು ಏಳು ಮಂದಿ, ಕೈವಣದ ಕೈಯ ಮುಗುದೇವಿ ಜಕ್ಕನ ಜರು ದೇವಿ ನಾವೇಳು ಮಂದಿ. ಇನ್ನೊಂದು ಸಂಪ್ರದಾಯದ ಪದವನ್ನ ಇದೇ ಕಲಾವಿದರಿಂದ ಕೇಳೋಣ. ಹಾಕಪ್ಪ ಅಂದರ ನೋಕಪ್ಪ ಗುಂಜಿಯ, ಹಾಕಪ್ಪ ಅಂದರ ನೋಕಪ್ಪ ಗುಂಜಿಯ, ಹಾಕಪ್ಪ ಮಗನೇ ಬಲುಗಾಲ ನೀಲ ಮದನ ಸುಗಾಲ, ಹಾಕಪ್ಪ ಮಗನೇ ಬಲುಗಾಲ ನೀಲ ಮದನ ಸುಗಾಲ, ಹಾಕಪ್ಪ ಮಗನೇ ಬಲುಗಾಲ ನೀಲ ಮದನ ಸುಗಾಲ, ಹಾಕಪ್ಪ ಮಗನೇ ಸುಗಾಲ ಮಗನ ಮದುವೆಗೆ ಮಗನ ಸುಗಾಲ ಮಗನ ಮದುವೆಗೆ ಮದನ ಸುಗಾಲ ಮಗನ ಮದುವೆಗೆ ಮಗನ ಸುಗಾಲ ಮಗನ ಮದುವೆಗೆ ಸಾವಿರ ಮಂದಿ ಸರು ಧಾರೆ ನೀಲ ಮದನ ಸುಗಾಲ ಸಾವಿರ ಮಂದಿ ಸಿರುದಳ ಕೊಟ್ಟಿದ ಸಿರುದಳ ಬೀಸಿದ ಸಿರುದಳ ಕೊಟ್ಟಿದ ಸಿರುದಳ ಬೀಸಿದ ಸಿರುದಳದ ಬಾನ ಮಾಡಿನ ನೀಲ ಮದನ ಸುಗಾಲ ಸಿರುದಳ